ಹಸನಾದ ಜೋಳ ಬೀಸೋಣ ಬಾರ ಗೆಳತಿ ಹಸನಾದ ಜೋಳ ಹೆಣ್ಣಿನ ಹರಿಬ್ಯಾಡ ಎರವರಿಗೆ ಕೊಡಬ್ಯಾಡ ಹೆಣ್ಣಿನ ಹರಿಬ್ಯಾಡ ಎರವರಿಗೆ ಕೊಡಬ್ಯಾಡ ಹಸನಾದ ಜೋಳ ಹಸನಾದ ಜೋಳ ಬೀಸೋಣ ಬಾರ ಗೆಳತಿ ಹಸನಾದ ಜೋಳ ಬೀಸೋ ಕಲ್ಲಿಗೆ ಶರಣ ಹಾಕೋಣ ತಿರಿ ಶರಣ ಬೀಸೋ ಕಲ್ಲಿಗೆ ಶರಣ ಹಾಕೋಣ ತಿರಿ ಶರಣ ಹಸನಾದ ಜ್ವಾಳ ಬೀಸೋಣ ಬಾರ ಗೆಳತಿ ಹಸನಾದ ಜ್ವಾಳ ಮಾದೇವ ನೀ ಮಗ ಶಿವ ಶರಣ ಬೀಸಿದರ ಮಾದೇವ ನೀ ಮಗ ಶಿವ ಶರಣ ಬೀಸಿದಕ ಮುಂದಾಗಿ ಆಸೆ ಕೊಡು ಶಿವನ ಹಸನಾದ ಜ್ವಾಳ ಬೀಸೋಣ ಬಾರ ಗೆಳತಿ ಹಸನಾದ ಜ್ವಾಳ ಬೀಸೋಣ ಬಾರ ಗೆಳತಿ ಹಸನಾದ ಜ್ವಾಳ ಬೀಸುವ ಕಲ್ಲಿಗೆ ನಾ ಮುಂದ ನೀ ಮುಂದ ಸಣ್ಣ ಬಿದಿರಿನ ಮರ ಮುಂದ ಬೀಸುವ ಕಲ್ಲಿಗೆ ನಾ ಮುಂದ ನೀ ಮುಂದ ಬೀಸುವ ಕಲ್ಲಿಗೆ ನಾ ಮುಂದ ನೀ ಮುಂದ ಸಣ್ಣ ಬಿದಿರಿನ ಮರ ಮುಂದ ಸಣ್ಣ ಬಿದಿರಿನ ಮರ ಮುಂದ ಸಣ್ಣ ಬಿದಿರಿನ ಮರ ಮುಂದ ಇಟ್ಟುಕೊಂಡು ನೆನೆದೇನು ತಾಯಿ ನೆನೆದೇನ ತಾಯಿ ತಂದೀನ ಬೀಸುವ ಕಲ್ಲಿಗೆ ನಾ ಮುಂದ ನೀ ಮುಂದ ಸಣ್ಣ ಬಿದಿರಿನ ಮರ ಮುಂದ ಸಣ್ಣ ಬಿದಿರಿನ ಮರ ಮುಂದ ಇಟ್ಟುಕೊಂಡು ನೆನೆದೇನ ತಾಯಿ ತಂದೀನ ನೆನೆದೇನು ತಾಯಿ ತಂದೀನ ಏಳು ತಲೆದ್ದು ನ ಯಾರ್ಯಾರ ನೆನೆಯಾಲಿ ಏಳು ತಲೆದ್ದು ನ ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯುವ ಎಳ್ಳು ಜೀರಿಗೆ ಬೆಳೆಯುವ ಭೂತಾಯ ಎದ್ದೊಂದು ಗಳಿಗೆ ಒಂದು ಗಳಿಗೆ ನೆನೆದೇನ ಬೀಸುವ ಕಲ್ಲಿಗೆ ನಾ ಮುಂದ ನೀ ಮುಂದ ಸಣ್ಣ ಬಿದಿರಿನ ಮರ ಮುಂದ ಸಣ್ಣ ಬಿದಿರಿನ ಮರ ಮುಂದ ಇಟ್ಟುಕೊಂಡು ನೆನೆದೇನು ತಾಯಿ ತಂದೇನ ನೆನೆದೇನು ತಾಯಿ ತಂದೇನ ಬಾಗಾದಿ ಬಲಕಿರಲಿ ವೈರಿ ತಾಯಳಕಿರಲಿ ಬಾಗಾದಿ ಬಲಕಿರಲಿ ವೈರಿ ತಾಯಳಕಿರಲಿ ಚಾಡಿ ನನ್ನ ಮನೆಯ ಎದುರಿರಲಿ ಚಾಡಿ ನನ್ನ ಮನೆಯ ಎದುರಿರಲಿ ಚಾಡಿ ನನ್ನ ಮನೆಯ ಎದುರಿರಲಿ ಬಲ ಭೀಮ ದೇವ ನನ್ನ ಮ್ಯಾಗ ಮ್ಯಾಗ ದಯವಿರಲಿ ಬೀಸುವ ಕಲ್ಲಿಗೆ ನಾ ಮುಂದ ನೀ ಮುಂದ ಸಣ್ಣ ಬಿದಿರಿನ ಮರ ಮುಂದ ಸಣ್ಣ ಬಿದಿರಿನ ಮರ ಮುಂದ ಇಟ್ಟುಕೊಂಡು ನೆನೆದೇನು ತಾಯಿ ತಂದೀನ ನೆನೆದೇನು ತಾಯಿ ತಂದೀನ ಸಾಕವ್ವ ನಿನ್ನ ಕಲ್ಲ, ಈಗ ಸಾಕವ್ವ ನಿನ್ನ ಕಲ್ಲ, ಕೈಯಾನ ಹಾಕಿ ದುಂಗುರ ಸವದಾವ, ಹಾಕಿ ದುಂಗುರ ಸವದಾವ, ಹಾಕಿ ದುಂಗುರ ಸವದಾವ, ಬೀಸುವ ಕಲ್ಲಿಗೆ ನಾ ಮುಂದ ನೀ ಮುಂದ ಸಣ್ಣ ಬಿದಿರಿನ ಮರ ಮುಂದ, ಸಣ್ಣ ಬಿದಿರಿನ ಮರ ಮುಂದ ಇಟ್ಟುಕೊಂಡು ನೆನೆದೇನು ತಾಯಿ ತಂದೇನ, ನೆನೆದೇನು ತಾಯಿ ತಂದೇನ, ನೆನೆದೇನು ತಾಯಿ ತಂದೇನ. ಶರಣೆಂಬೆ ಶಿವನಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ. ಶರಣೆಂಬೆ ಶಿವನಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ, ಶರಣೆಂದು ಕಲ್ಲ ಹಿಡಿದೇವಾ, ಶರಣೆಂದು ಕಲ್ಲ ಹಿಡಿದೇವಾ, ಶರಣೆಂಬೆ ಶಿವನಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ, ಶರಣೆಂದು ಕಲ್ಲ ಹಿಡಿದೇವಾ, ಶರಣೆಂದು ಕಲ್ಲ ಹಿಡಿದೇವಾ, ಕಲ್ಲಿಡಿದು ನೆನೆದೇವಾ, ಕಲ್ಯಾಣ ದಯ್ಯಾನ, ಬಿಲ್ಲು ಬಣದ ಬಿದಿರೆ ರಂಗಯ್ಯನ, ಬಿಲ್ಲು ಬಣದ ಬಿದಿರೆ ರಂಗಯ್ಯನ, ಸೊಲ್ಲು ಸೊಲ್ಲಿಗೆ ನೆನೆದೇವಾ, ಸೊಲ್ಲು ಸೊಲ್ಲಿಗೆ ನೆನೆದೇವಾ, ಶರಣೆಂಬೆ ಶಿವನಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ, ಶರಣೆಂದು ಕಲ್ಲ ಹಿಡಿದೇವಾ, ಶರಣೆಂದು ಕಲ್ಲ ಹಿಡಿದೇವಾ, ಅಕ್ಕಿಯ ಅರಳಿಗೆ ಒಯ್ದು ಅಪ್ಪನ ನೆನೆದೇವಾ, ಅಕ್ಕಮದೇವಿ ಗಿರಿಜೆ ಕೆಂಚಮ್ಮನ, ಅಕ್ಕಮದೇವಿ ಗಿರಿಜೆ ಕೆಂಚಮ್ಮನ, ಮಕ್ಕಳೈವರ ನೆನೆದೇವಾ, ಮಕ್ಕಳೈವರ ನೆನೆದೇವಾ, ಶರಣೆಂಬೆ ಶಿವನಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ, ಶರಣೆಂದು ಕಲ್ಲ ಹಿಡಿದೇವಾ, ಶರಣೆಂದು ಕಲ್ಲ ಹಿಡಿದೇವಾ, ಕಲ್ಲಮ್ಮ ತಾಯಿ ಮಲ್ಲಮ್ಮ ರಾಗಿಯ, ಜಲ್ಲಿ ಜಲ್ಲಾನೆ ಉದುರಮ್ಮ ನಿನಗೆ, ಜಲ್ಲಿ ಜಲ್ಲಾನೆ ಉದುರಮ್ಮ ನಿನಗೆ, ಧೂಪದಾರತಿ ಬೆಳಗೇವ, ಧೂಪದಾರತಿ ಬೆಳಗೇವ, ಶರಣೆಂಬೆ ಶಿವನಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ, ಶರಣೆಂದು ಕಲ್ಲ ಹಿಡಿದೇವಾ, ಶರಣೆಂದು ಕಲ್ಲ ಹಿಡಿದೇವಾ, ಕಲ್ಲೇ ಬೀಸೋ ಕಲ್ಲೇ ಸಕ್ಕರೆ ವರಗಲ್ಲೇ ಅಪ್ಪ ಪಚ್ಚ ಕಲ್ಲೆ ಅಪ್ಪನ ಮನೆಯ ಸಿರಿಗಲ್ಲೆ ಪಚ್ಚ ಕಲ್ಲೆ ಬಿತ್ತರದ ಕಲ್ಲೆ ಕೊಡುದನಿಯ ಬಿತ್ತರದ ಕಲ್ಲೆ ಕೊಡುದನಿಯ ಶರಣೆಂಬೆ ಶಿವನಿಗೆ ಶರಣೆಂಬೆ ಗುರುವಿಗೆ ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ ಶರಣೆಂದು ಕಲ್ಲ ಹಿಡಿದೇವ ಶರಣೆಂದು ಕಲ್ಲ ಹಿಡಿದೇವ ರಾಗಿ ಬೀಸೋ ಕಲ್ಲೆ ರತ್ನಮೂತಿನ ಕಲ್ಲೆ ರಾಗಿ ಬೀಸೋ ಕಲ್ಲೆ ರತ್ನಮೂತಿನ ಕಲ್ಲೆ ಅಣ್ಣನ ಮನೆಯ ಸಿರಿಗಲ್ಲೆ ಪಚ್ಚ ಕಲ್ಲೆ ಅಣ್ಣನ ಮನೆಯ ಸಿರಿಗಲ್ಲೆ ಪಚ್ಚ ಕಲ್ಲೆ ತೋಬನದ ಕಲ್ಲೆ ಕೊಡುದನಿಯ ತೋಬನದ ಕಲ್ಲೆ ಕೊಡುದನಿಯ ಶರಣೆಂಬೆ ಶಿವನಿಗೆ ಶರಣೆಂಬೆ ಗುರುವಿಗೆ ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ ಶರಣೆಂದು ಕಲ್ಲ ಹಿಡಿದೇವ ಶರಣೆಂದು ಕಲ್ಲ ಹಿಡಿದೇವ ರಾಗಿ ಬೀಸೋ ಕಲ್ಲೆ ರಾಜ ಮೂತಿನ ಕಲ್ಲೆ ಸುವಾರಿ ಕಲ್ಲೆ ಸುಳಿಗಲ್ಲೆ ನಡು ಮನೆ ಸುವಾರಿ ಕಲ್ಲೆ ಸುಳಿಗಲ್ಲೆ ನಡು ಮನೆ ಭಾಗ್ಯದ ಕಲ್ಲೆ ಕೊಡುದನಿಯ ಭಾಗ್ಯದ ಕಲ್ಲೆ ಕೊಡುದನಿಯ ಶರಣೆಂಬೆ ಶಿವನಿಗೆ ಶರಣೆಂಬೆ ಗುರುವಿಗೆ ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ ಶರಣೆಂದು ಕಲ್ಲ ಹಿಡಿದೇವ ಶರಣೆಂದು ಕಲ್ಲ ಹಿಡಿದೇವ ಶರಣೆಂದು ಕಲ್ಲ ಕಲ್ಲಮ್ಮ ತಾಯಿ ಮಲ್ಲಮ್ಮರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗಿನ ಕಲ್ಲಮ್ಮ ತಾಯಿ ಮಲ್ಲಮ್ಮರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಕಲ್ಲಮ್ಮ ತಾಯಿ ಮಲ್ಲಮ್ಮರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಜಲ್ಲ ಜಲ್ಲನೆ ಉದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗೇನ ಬೆಲ್ಲದಾರತಿಯ ಬೆಳಗೇನ ಕಲ್ಲಮ್ಮ ತಾಯಿ ಮಲ್ಲಮ್ಮರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಜಲ್ಲ ಜಲ್ಲನೆ ಉದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗೇನ ಬೆಲ್ಲದಾರತಿಯ ಬೆಳಗೇನ ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಚಂದ್ರಮತಿ ಎಂಬ ಹಿಡಿಗೂಟ ಹಿಡಕೊಂಡು ತಂದೆ ತಾಯಿಗಳ ನೆನೆದೇನ ತಂದೆ ತಾಯಿಗಳ ನೆನೆದೇನ ಕಲ್ಲಮ್ಮ ತಾಯಿ ಮಲ್ಲಮ್ಮರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಜಲ್ಲ ಜಲ್ಲನೆ ಉದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗೇನ ಬೆಲ್ಲದಾರತಿಯ ಬೆಳಗೇನ ರಾಗಿಯೋ ಮುಗಿದಾವೋ ರಾಜನ್ನ ಹೆಚ್ಚಾವೋ ರಾಗಿಯೋ ಮುಗಿದಾವೋ ರಾಜನ್ನ ಹೆಚ್ಚಾವೋ ನಾನಿಡಿದ ಕೆಲಸ ಒದಗ್ಯಾವೋ